एक दूसरे के साथ औजारों की अदला बदली न करें। श्रमिकों के शौचालयों और हाथ धोने की जगह की ठीक से सफाई जरूरी है। बुआई, कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं। कंबाइन, हार्वेस्टर, थ्रेशर, जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें, तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಇಂದಿನ ಕಾರ್ಯಕ್ರಮದಲ್ಲಿ ಪ್ರಮುಖ ತೋಟಗಾರಿಕೆ ಉತ್ಪನ್ನಗಳ ಸಂಸ್ಕರಣೆ ಕುರಿತು ಶಿರಸಿ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಕೊಯ್ಲೋತ್ತರ ತಂತ್ರಜ್ಞಾನ ವಿಭಾಗದ ತಜ್ಞ ಹಾಗೂ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಚಂದನ್ ಕೆ ಅವರೊಡನೆ ಸಂದರ್ಶನ. ಇವರನ್ನ ಸಂದರ್ಶಿಸಲಿದ್ದಾರೆ ಎಚ್ಬಿ ರಾಮಡಿಗಿ. ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಚಂದನ್ ಕೆ ಅವರಿದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರು, ತೋಟಗಾರಿಕಾ ಬೆಳೆಗಳಲ್ಲಿ ಕೊಯ್ಲೋತ್ತರ ತಂತ್ರಜ್ಞಾನ ಈ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅನೇಕ ನಮ್ಮ ತೋಟಗಾರಿಕೆ ಉತ್ಪನ್ನಗಳು ಅವು ಕೆಡದ ಹಾಗೆ ಹೇಗೆ ಸಂಸ್ಕರಣೆ ಮಾಡಬೇಕು ಮತ್ತು ಅದರ ಮೌಲ್ಯವನ್ನು ಹೇಗೆ ವೃದ್ಧಿಸಬೇಕು ಅನ್ನುವಂಥ ನಿಟ್ಟಿನೊಳಗೆ ಮಾತಾಡ್ತಾರೆ. ನಮಸ್ಕಾರ ಚಂದನ್ ಅವರು. ನಮಸ್ಕಾರ ಸರ್. ಈಗ ಅನೇಕ ತೋಟಗಾರಿಕಾ ಉತ್ಪನ್ನಗಳು ಇದಾವೆ, ಆದರೆ ಪ್ರಮುಖವಾಗಿ ಈ ಸೀಸನ್ನಲ್ಲಿ ಯಾವ್ಯಾವ ಬೆಳೆ ಉತ್ಪನ್ನ ಈಗ ರೈತರು ಪಡಿತಾ ಇದ್ದಾರೆ ಅವುಗಳ ಸಂರಕ್ಷಣೆ ಕುರಿತು ಮಾತಾಡೋದು ಬಹಳ ಮುಖ್ಯ ಅಂತೇಳಿ ನನಗೆ ಅನಿಸ್ತಾ ಇದೆ. ಹಾಗಾಗಿ ಈ ಸಂಸ್ಕರಣೆ ಅಂತೀವಲ್ಲ, ಇದರ ಮಹತ್ವ ಏನು ಮೊದಲೇ ಕೇಳಿ. ಸಂಸ್ಕರಣೆ ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಪ್ರಮುಖವಾದದ್ದು. ಯಾಕೆ ಅಂತಂದರೆ ರೈತರು ವರ್ಷಾನುಗಟ್ಟಲೆ ಹಲವಾರು ಬೆಳೆಗಳನ್ನ ಬೆಳೀತಾರೆ. ಯಾವುದೇ ಮಳೆ ಗಾಳಿ ಆಗ್ಬೋದು ಮತ್ತು ಯಾವುದೇ ಹವಾಮಾನದ ವೈಪರೀತ್ಯಗಳನ್ನು ಎಲ್ಲನೂ ಎದುರಿಸಿ ಬೆಳೀತಾರೆ. ಆದರೆ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದಾಗ ಅದಕ್ಕೆ ಸರಿಯಾದ ಬೆಲೆ ಸಿಗದೇ ಇರ್ಬೋದು. ಬೆಲೆ ಏರುವವರೆಗೂ ಕಾಪಾಡಿ ಇಟ್ಕೊಳ್ಳಿಕ್ಕೆ ಸೂಕ್ತವಾದಂಥ ಸೌಲಭ್ಯಗಳು ಇಲ್ಲದೆ ಇರ್ಬೋದು. ಈ ಎಲ್ಲ ಕಾರಣದಿಂದ ಬೆಳೆದಂಥ ತೋಟಗಾರಿಕೆ ಉತ್ಪನ್ನಗಳು ನಾಶ ಆಗ್ತಾ ಇದೆ. ಆ ಉತ್ಪನ್ನಗಳನ್ನ ನಾವು ಸಂಸ್ಕರಣೆಯನ್ನು ಅಂದರೆ ಕಚ್ಚಾ ವಸ್ತುವನ್ನು ವಿವಿಧ ಸಂಸ್ಕೃತ ಪದಾರ್ಥಗಳಾಗಿ ಪರಿವರ್ತನೆ ಮಾಡಿ ಮಾರಾಟವನ್ನು ಮಾಡಿದ್ರೆ ಹೆಚ್ಚಿನ ಲಾಭವನ್ನು ಕೂಡ ಗಳಿಸಬಹುದು. ಈ ನಿಟ್ಟಿನಲ್ಲಿ ರೈತ ಬಾಂಧವರು ಹೆಚ್ಚಿನ ಗಮನವನ್ನು ಹರಿಸಬೇಕು ಅಂತ ನಾನು ಕೇಳ್ಕೊತೇನೆ. ಹಾಗಾಗಿ ಈಗ ಪ್ರಮುಖವಾಗಿ ಹಲಸು, ಗೋಡಂಬಿ, ಅನಾನಸು, ಅರಿಶಿನ ಈ ಬೆಳೆಗಳ ಒಂದು ಕಟಾವಾಗಿರ್ಬೋದು, ಆ ಸಂಸ್ಕರಣೆಗಾಗಿ ಪ್ರಯತ್ನ ಪಡ್ತಾ ಇರಬಹುದು. ಈ ಹಲಸು ಬೆಳೆಯಲ್ಲಿ ಏನೇನು ಸಂಸ್ಕರಣೆ ಮಾಡಬಹುದು ಮತ್ತು ಅಲ್ಲಿ ಹೇಗೆ ಮೌಲ್ಯವರ್ಧನೆಗೊಳಿಸಬಹುದು ಮತ್ತು ಯಾಕೆ? ಹಲಸು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಪ್ರಮುಖವಾದ ಬೆಳೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ಹಲಸು ಇದ್ದೇ ಇರುತ್ತೆ. ಬಹಳಷ್ಟು ಪ್ರಮಾಣದಲ್ಲಿ ಹಲಸು ನಾವು ಉತ್ಪನ್ನವನ್ನು ಪಡೆದರೂ ಕೂಡ ಅದನ್ನು ಬಳಕೆ ತೀರಾ ಕಡಿಮೆ ಇದೆ. ಯಾಕೆ ಅಂತಂದರೆ ಕೆಲವೊಂದು ತಳಿಗಳು ಉಪಯೋಗಕ್ಕೆ ಬರದೇ ಇರ್ಬೋದು, ಅದನ್ನು ಅಥವಾ ಸಂಸ್ಕರಣೆ ಮಾಡುವಂಥ ವಿಧಾನಗಳು ತಿಳಿದೇ ಇಲ್ಲದೇ ಇರುವಂಥದ್ದು. ಈ ಋತುಮಾನದಲ್ಲಿ ಈಗ ಎಲ್ಲ ಮರಗಳ ಹಲಸಿನ ಮರಗಳಲ್ಲೂ ಕಾಯಿಗಳು ಕಚ್ಚಿದೆ, ಅವು ಎಳೆ ಗಾತ್ರದಲ್ಲಿ ಇದ್ದಾವೆ. ಈಗ ನಾವು ಮಾಡಬಹುದಂಥ ಒಂದು ಅಂಶ ಏನು ಅಂತಂದರೆ ಎಳೆ ಹಲಸು ಅಥವಾ ಗುಜ್ಜೆ ಹಲಸು ಅಂತ ಏನು ಹೇಳ್ತೀವಲ್ಲ ಅದನ್ನು ಕಾಪಾಡಿಕೊಂಡು ಇಟ್ಕೊಳ್ಳುವಂಥದ್ದು. ಈ ಗುಜ್ಜೆ ಹಲಸನ್ನು ನಾವು ತರಕಾರಿಯಾಗಿ ಉಪಯೋಗವನ್ನು ಮಾಡ್ತೀವಿ. ಈಗ ದೊಡ್ಡ ದೊಡ್ಡ ನಗರಗಳಲ್ಲಿ ಇದನ್ನು ವೆಜಿಟೇಬಲ್ ಮೀಟ್ ಅಂತ ಕರೀತಾರೆ, ಅಂದರೆ ಮಾಂಸಾಹಾರಕ್ಕೆ ಪರ್ಯಾಯವಾಗಿ ಇದನ್ನು ಬಳಸ್ತಾ ಇದ್ದಾರೆ. ಈ ಗುಜ್ಜೆ ಹಲಸನ್ನ ನಾವು ಸಂರಕ್ಷಣೆ ಮಾಡಿ ಇಟ್ಕೊಳ್ಬೇಕು ಅಂತ ಹೋದಾಗ ಪ್ರಮುಖವಾಗಿ ಎದುರಾಗುವಂಥದ್ದು ಎರಡು ವಿಷಯಗಳು. ಒಂದು ನಾವು ಕತ್ತರಿಸ್ತಾ ಇರಬೇಕಾದ್ರೆ ಗುಜ್ಜೆ ಹಲಸು ಕಂದು ಬಣ್ಣಕ್ಕೆ ಬರುತ್ತೆ, ಮತ್ತೊಂದು ಹೆಚ್ಚಿನ ದಿನಗಳ ಕಾಲ ಅದನ್ನ ಕಾಪಾಡಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವೆರಡೂ ಅಂಶಗಳನ್ನ ನಾವು ಅಂಶಗಳ ಬಗ್ಗೆ ಗಮನ ಹರಿಸ್ತು ಅಂತಂದ್ರೆ ಗುಜ್ಜೆ ಹಲಸು ಕಂದು ಬಣ್ಣಕ್ಕೆ ಬರದ ಹಾಗೆ ಹೆಚ್ಚು ದಿನಗಳ ಕಾಲ ಕಾಪಾಡಿ ಇಟ್ಕೊಂಡು ಬಳಕೆಯನ್ನ ಮಾಡಬಹುದು. ಯಾವ ರೀತಿ ಮಾಡಬೇಕು ಅಂತ ಅಂದ್ರೆ, ನಾವು ಎಳೆ ಹಲಸನ್ನ ಕಟಾವನ್ನ ಮಾಡಿಕೊಂಡು ಬಂದ ಮೇಲೆ ಅದನ್ನ ಮೇಲ್ಭಾಗವನ್ನ ಸ್ವಚ್ಛವಾದಂತಹ ಸ್ವಲ್ಪ ಉಗುರು ಬೆಚ್ಚಿನ ನೀರಿನಲ್ಲಿ ತೊಳಿಬೇಕು. ಆಗ ಯಾವುದೇ ರೀತಿಯ ಸೂಕ್ಷ್ಮಾಣುಜೀವಿಗಳು ಮೇಲ್ಭಾಗದಲ್ಲಿ ಇದ್ರೆ ಅವೆಲ್ಲವೂ ನಾಶ ಆಗಿ ಹೋಗುತ್ತೆ. ಈಗ ಗುಜ್ಜೆ ಹಲಸನ್ನ ಕತ್ತರಿಸಬೇಕು. ನಾವೆಲ್ಲ ಸಾಮಾನ್ಯವಾಗಿ ನೋಡುವಂಥದ್ದು ಈ ಕಬ್ಬಿಣದ ಚಾಕುಗಳು ಅಥವಾ ಕುಡ್ಲುಗಳನ್ನ ತಗೊಂಡು ಗುಜ್ಜೆ ಹಲಸನ್ನ ಕತ್ತರಿಸ್ತಾರೆ. ಆ ರೀತಿ ಮಾಡಿದಾಗ ಆ ಕಬ್ಬಿಣ ಗುಜ್ಜೆ ಹಲಸಿನ ಕೆಲವೊಂದು ರಾಸಾಯನಿಕಗಳೊಂದಿಗೆ ರಾಸಾಯನಿಕ ಕ್ರಿಯೆಯನ್ನು ಆಗಿ ಅದು ಕಂದು ಬಣ್ಣಕ್ಕೆ ಬರುತ್ತೆ. ಹಾಗಾಗಿ ನಾವು ಸ್ಟೀಲ್ ಚಾಕುವನ್ನು ತೆಗೆದುಕೊಂಡು ಮೇಲ್ಭಾಗವನ್ನು ಕೆತ್ತಿ ತೆಗಿಬೇಕು. ಸಿಪ್ಪೆಯನ್ನು ತೆಗೆದ ನಂತರ ಅದನ್ನು ನಮಗೆ ಯಾವ ಗಾತ್ರಕ್ಕೆ ಬೇಕೋ ಆ ಗಾತ್ರಕ್ಕೆ ಕತ್ತರಿಸಿ ಇಟ್ಕೋಬೇಕು. ಕತ್ತರಿಸಿ ಇಟ್ಕೊಂಡು ನಂತರ ತಕ್ಷಣನೇ ನಾವು ಏನು ಮಾಡಬೇಕು ಅಂದರೆ, ಮತ್ತೊಂದು ಪಾತ್ರೆಯಲ್ಲಿ ಈಗ 1 ಲೀಟರ್ ನೀರಿಗೆ 60 ಗ್ರಾಮ್ ಅಷ್ಟು ನಿಂಬು ಅರ್ಕವನ್ನು ಹಾಕಿ ಕರಗಿಸಿಕೊಂಡು ಅದನ್ನ ಉಗುರು ಬೆಚ್ಚಿಗೆ ಮಾಡ್ಕೋಬೇಕು. ಸುಮಾರು ಉಷ್ಣಾಂಶ 55-60 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಆ ನೀರಿನಲ್ಲಿ ಈ ಗುಜ್ಜೆ ಹಲಸನ್ನ ಒಂದು ಬಟ್ಟೆನಲ್ಲಿ ಕಟ್ಟಿ ಆ ನೀರಿನಲ್ಲಿ ಒಂದು 10-15 ನಿಮಿಷ ನೆನೆ ಇಡಬೇಕು. 15 ನಿಮಿಷ ಆದ ನಂತರ ಆ ಬಟ್ಟೆಯನ್ನು ಹೊರಗಡೆ ತಗೊಂಡು ಆ ಗುಜ್ಜೆ ಹಲಸನ್ನ ತೆಳುವಾಗಿ ನೆರಳಿನಲ್ಲಿ ಹರಡಿತು ಅಂದರೆ ಮೇಲ್ಭಾಗದಲ್ಲಿ ಇರುವಂತಹ ನೀರಿನ ಅಂಶ ಎಲ್ಲವೂ ಒಣಗುತ್ತೆ. ಒಣಗಿದ ಆದ ನಂತರ ಅದನ್ನ ಪಾಲಿಪ್ರೊಪಿಲೀನ್ ಅಂತ ಹೇಳ್ತೀವಿ ಅಥವಾ ಪಾಲಿ ಎಥಿಲೀನ್ ಬ್ಯಾಗ್ಸ್ ಅಂತ ಹೇಳ್ತೀವಿ, 200-250 ಗೇಜ್ ಅಂದರೆ ಬತ್ತಪ್ಪ ಇರುವಂಥದ್ದು, ಅದರಲ್ಲಿ ನಾವು ಪ್ಯಾಕ್ ಮಾಡಿ ಸೀಲ್ ಮಾಡಿ ಅದನ್ನು ನಾವು ರೆಫ್ರಿಜರೇಟರ್ನಲ್ಲಿ ಇಟ್ಕೊಂಡ್ವಿ ಅಂತಂದರೆ ಸುಮಾರು 3-4 ವಾರಗಳ ಕಾಲ ಯಾವುದೇ ರೀತಿಯಾದಂಥ ಕಂದು ಬಣ್ಣಕ್ಕೆ ಬರದ ಹಾಗೇನೆ ಒಳ್ಳೆ ಗುಣಮಟ್ಟದಲ್ಲೇ ಇರುತ್ತೆ. ಅಕಸ್ಮಾತ್ ಅದನ್ನೇ ನಾವು ಈ ಡೀಪ್ ಫ್ರೀಸರ್ ಅಂತ ಕರಿತೀವಿ, ಅದರಲ್ಲಿ ಇಟ್ವಿ ಅಂತಂದರೆ ಬಹಳಷ್ಟು ತಿಂಗಳುಗಳ ಕಾಲ ಅದನ್ನು ಕೆಡದನ್ನೇ ಇಟ್ಕೋಬಹುದು. ನಮಗೆ ಅವಶ್ಯಕತೆ ಇದ್ದಾಗ ನಾವು ತರಕಾರಿಯಾಗಿ ಅದನ್ನು ಉಪಯೋಗಿಸ್ಬೋದು. ಯಾರಾದರೂ ಕೆಲವೊಂದು ಹೋಟೆಲ್ಗಳಿಗೆ ವರ್ತನೆಯನ್ನು ಕೊಡ್ತೀವಿ ಅಂತಂದರೆ ಈ ರೀತಿಯಾಗಿ ಈಗ ಸೀಸನ್ನಲ್ಲಿ ಮಾಡಿ ಇಟ್ಕೊಂಡು ಕಾಲಕಾಲಕ್ಕೆ ಅದನ್ನು ಹೋಟೆಲ್ಗಳಿಗೆ ಕೊಡ್ತಾ ಹೋಗ್ತು ಅಂತಂದರೆ ಅದರಿಂದ ಹೆಚ್ಚಿನ ಲಾಭವನ್ನು ಗಳಿಸ್ಕೋಬಹುದು. ಅದರ ಗಾತ್ರದ ಮೇಲೆ ನೋಡಬೇಕು ಅಥವಾ ಅದರ ಅವಧಿ ನೋಡಿಕೊಂಡು ಇಂಥ ಕಾಯಿಯನ್ನು ಹರ್ಕೋಬೇಕು ಅನ್ನೋಂಥದ್ದು ಹೆಂಗೆ ಅಂದರೆ, ಇಲ್ಲಿ ಎಳೆ ಹಲಸುಗಳು ಮುಖ್ಯ. ಅಂದರೆ ಈಗ ಇನ್ನೂ ಬಲ್ತಿರೋದಿಲ್ಲ ಕಾಯಿಗಳು, ಎಳೆ ಹಲಸಿರುತ್ತೆ. ನಾವು ಮನೆ ಸಾಮಾನ್ಯವಾಗಿ ಎಲ್ಲರಿಗೂ ತರಕಾರಿಯಾಗಿ ಯಾವ ಹಂತದಲ್ಲಿ ಉಪಯೋಗಿಸ್ತಾರಲ್ಲ ಆ ಹಂತವಾದ ಕಾಯಿಗಳನ್ನ ತಗೊಂಡು ಈ ರೀತಿ ಸಂರಕ್ಷಣೆಯನ್ನು ಮಾಡಿಕೊಳ್ಳಬಹುದು. ಆ ನಂತರ ಇದನ್ನ ಅಡಿಗೆ ಮಾಡಲಿಕ್ಕೆ ಅಥವಾ ಏನು ಏನೇನು ತಯಾರು ಮಾಡಬಹುದು ಇಲ್ಲಿ ಅಂದ್ರೆ, ಇದು ಮುಖ್ಯವಾಗಿ ನಾವು ಅಡಿಗೆ ಮಾಡೋದಕ್ಕೆ ಉಪಯೋಗಿಸ್ಕೋತೀವಿ. ಅಂದ್ರೆ ತರಕಾರಿಯಾಗಿ ಸಾಂಬಾರ್ಗಳಲ್ಲಿ ಹಾಕಿ ತರಕಾರಿಯಾಗಿ ಉಪಯೋಗಿಸ್ಬೋದು ಅಥವಾ ಪಲ್ಯವನ್ನ ಕೂಡ ಮಾಡಬಹುದು. ನಾವು ಒಂದು ಈಗ ಮಹಾರಾಷ್ಟ್ರದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಜೈನ್ ಇರಿಗೇಷನ್ ಅವ್ರದ್ದು ಒಂದು ದೊಡ್ಡ ಫ್ಯಾಕ್ಟ್ರಿನೇ ಇದೆ. ಅಲ್ಲಿ ಅವರು ನಾವು ಅನಾನಸ್ನ ಕ್ಯಾನ್ಗಳಲ್ಲಿ ಯಾವ ರೀತಿ ಸಂರಕ್ಷಣೆ ಮಾಡ್ತೀವಲ್ಲ ಆ ರೀತಿ ಸಂರಕ್ಷಣೆ ಮಾಡಿ ಮಾರಾಟವನ್ನ ಮಾಡ್ತಾರೆ. ಇದು ಒಂದು ಉದ್ದಿಮೆಯನ್ನ ಮಾಡಲಿಕ್ಕೆ ಒಂದು ಉತ್ತಮವಾದಂತಹ ಕಚ್ಚಾ ಪದಾರ್ಥ ನಮ್ಮಲ್ಲಿ ಸಿಗ್ತಾ ಇದೆ, ಅದು ಸರಿಯಾಗಿ ಉಪಯೋಗ ಆಗ್ತಾ ಇಲ್ಲ, ಇದನ್ನ ಉಪಯೋಗಿಸ್ಕೋಬೇಕು. ಬೇಡಿಕೆ ಇದೆ, ತುಂಬಾನೇ ಬೇಡಿಕೆ ಇದೆ ಇವತ್ತು. ಯಾಕೆ ಅಂತಂದ್ರೆ ಹಲಸಿನಲ್ಲಿ ನಾವು ಗ್ಲಿಸಮಿಕ್ ಇಂಡೆಕ್ಸ್ ಅಂತ ಕರಿತೀವಿ, ಅಂದ್ರೆ ನಾವು ಯಾವುದೇ ತಿಂದಂತ ಆಹಾರ ಸಕ್ಕರೆಯಾಗಿ ಪರಿವರ್ತನೆ ಆಗೋದು. ಈಗ ಡಯಾಬಿಟೀಸ್ ಇರುವಂತವ್ರಿಗೆ ಈ ಯಾವುದೇ ಪದಾರ್ಥ ಸಕ್ಕರೆ ಅಂಶ ಜಾಸ್ತಿ ಕೊಡ್ತು ಅಂತಂದ್ರೆ ಅವರಿಗೆ ಅದು ಅಷ್ಟು ಉಚಿತವಲ್ಲ. ಇದರಲ್ಲಿ ಗ್ಲಿಸಮಿಕ್ ಇಂಡೆಕ್ಸ್ ತುಂಬಾನೇ ಕಡಿಮೆ ಇರೋದ್ರಿಂದ ಸಕ್ಕರೆ ಕಾಯಿಲೆ ಇರುವಂತವರು ಕೂಡ ಇದನ್ನೆಲ್ಲ ಉಪಯೋಗಿಸಬಹುದು. ಇನ್ನೊಂದು ಪ್ರಮುಖವಾದ ಬೆಳೆ ಗೋಡಂಬಿ. ಹೌದು, ಗೋಡಂಬಿ ಎಷ್ಟು ರೈತರು ಅದನ್ನ ಗೋಡಂಬಿ ಬೀಜವನ್ನು ತೆಗೆದು ಅದನ್ನು ಸಂಸ್ಕರಣೆ ಮಾಡಿ ಪ್ಯಾಕ್ ಮಾಡಿ ಮಾರಾಟ ಮಾಡೋದು ಇಷ್ಟು ಮಾತ್ರ ನಮಗೆ ಗೊತ್ತಿದೆ. ತಾವು ಏನು ಹೇಳ್ತೀರಿ ಒಬ್ಬ ತಜ್ಞರಾಗಿಲ್ಲಿ ಗೋಡಂಬಿಯಲ್ಲಿ ಯಾವ ಹಂತದಲ್ಲಿ ಏನೇನು ಮಾಡಬಹುದು? ನಾವು ಗೋಡಂಬಿ ಬೆಳೆಗಾರರು ಮುಖ್ಯವಾಗಿ ನಾವು ಆಲೋಚನೆಯನ್ನು ಮಾಡುವಂಥದ್ದು ಈ ಗೋಡಂಬಿ ಬೀಜಗಳಿಗೆ ಅಷ್ಟೇ. ಆದರೆ ಇನ್ನೊಂದು ಪ್ರಮುಖವಾದಂಥ ಒಂದು ಪದಾರ್ಥವನ್ನು ನಾವು ಕಡೆಗಣಿಸ್ಬಿಡ್ತಾ ಇದ್ದೀವಿ, ಅದು ಗೋಡಂಬಿ ಹಣ್ಣು. ಯಾಕೆ ನಮ್ಮ ಇದನ್ನ ಉಪಯೋಗಿಸ್ಕೊಳ್ತಾ ಇಲ್ಲ ಅಂತಂದ್ರೆ, ಇದರಲ್ಲಿ ಒಗರಿನ ಅಂಶ ಇದೆ, ಆ ಕಾರಣಕ್ಕಾಗಿ ನಾವು ಅದನ್ನ ಹೆಚ್ಚಿಗೆಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ. ಆದರೆ ಗೋಡಂಬಿ ಹಣ್ಣಿನ ಮಹತ್ವ ಏನು ಅಂತಂದ್ರೆ, ಇದರಲ್ಲಿ ಸಿ ಜೀವಸತ್ವ ಅನ್ನೋದು ಬಹಳ ಹೇರಳವಾಗಿದೆ. ಈ ಸಿ ಜೀವಸತ್ವ ನಾವು ಹೆಚ್ಚಿಗೆ ತಿಂದಷ್ಟು ನಮ್ಮ ದೇಹದ ಆರೋಗ್ಯವನ್ನ ಕಾಪಾಡ್ಕೊಳ್ಳಕ್ಕೆ ಸಹಕಾರವನ್ನು ಕೊಡುತ್ತೆ. ಬಹಳ ಕಡಿಮೆ ಪ್ರಮಾಣದಲ್ಲಿ ಈ ಮಂಗಳೂರು ಭಾಗದಲ್ಲಿ ಇದನ್ನ ಶರಬತ್ನ ಮಾಡಲಿಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಮತ್ತೆ ಇನ್ನು ಸ್ವಲ್ಪ ಪ್ರಮಾಣದಲ್ಲಿ ಗೋವಾದಲ್ಲಿ ಶರೆಯನ್ನ ಫೆನಿ ಅನ್ಬಿಟ್ಟು ಒಂದು ಶರೆಯನ್ನ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಅದರ ಹೊರತಾಗಿ ಇದರ ಬಳಕೆ ಅಷ್ಟಾಗಿಲ್ಲ. ಆದರೆ ಇದನ್ನ ಉಪಯೋಗಿಸ್ಕೊಂಡು ಇದರಲ್ಲಿರುವಂತಹ ಕೊಗ್ರಿನ ಅಂಶವನ್ನ ತೆಗೆದು ಇದರನ್ನ ನಾವು ಉಪಯೋಗಿಸ್ಕೊಂಡು ಹಣ್ಣಿನ ಶರಬತ್ನ ಮಾಡಬಹುದು, ಜಾಮನ್ನ ಮಾಡಿ ನಾವು ಉಪಯೋಗಿಸ್ಕೋಬಹುದು. ಯಾವ ರೀತಿ ಇದನ್ನ ಮಾಡುವಂಥದ್ದು ಅಂತಂದ್ರೆ, ಈಗ ಹಣ್ಣನ್ನ ನಾವು ತಗೊಳ್ತು ಅಂದ್ರೆ ತೊಟ್ಟಿನ ಭಾಗದಲ್ಲಿ ಸ್ವಲ್ಪ ಉಗ್ರಿನ ಅಂಶ ಜಾಸ್ತಿ ಇರುತ್ತೆ. ಆ ತೊಟ್ಟಿನ ಅಂಶವನ್ನ ಚಾಕುವಿಂದ ಕತ್ತರಿಸಿ ತೆಗೆದುಬಿಟ್ಟು ಉಳಿದ ಹಣ್ಣಿನ ಭಾಗವನ್ನ 4 ಹೋಳುಗಳಾಗಿ ಮಾಡಿಕೊಂಡು ಒಂದು ತೆಳುವಾದ ಬಟ್ಟೆನಲ್ಲಿ ಹಣ್ಣನ್ನ ಹಾಕಿ ಹಿಂಡ್ಕೊಂಡ್ರೆ ರಸ ಬರುತ್ತೆ. ಆ ರಸಕ್ಕೆ ಸುಮಾರು 2.5 ಗ್ರಾಂ ಅಷ್ಟು ಪೊಟಾಷಿಯಂ ಮೆಟಾಬೈಸಲ್ಫೇಟ್ ಅಂತ ಹೇಳ್ತೀವಿ. ಇದು ಒಂದು ರೀತಿಯಾದಂತಹ ಆಹಾರ ಸಂರಕ್ಷಕ. ಇದರ ಜೊತೆಗೆ 5 ಗ್ರಾಂ ಅಷ್ಟು ನಿಂಬು ಉಪ್ಪು ಅಥವಾ ನಿಂಬು ಅರ್ಕ ಅಂತ ಹೇಳ್ತೀವಿ. ಇದನ್ನ ಹಾಕಿ ಮಿಶ್ರಣ ಮಾಡಬೇಕು. ಮಾಡಿ ಒಂದು ಕಡೆ ಇಡಿ. ಮತ್ತೊಂದು ಪಾತ್ರನಲ್ಲಿ, ಒಂದು ಸಣ್ಣ ಪಾತ್ರನಲ್ಲಿ ಸ್ವಲ್ಪ ನೀರನ್ನ ತಗೊಂಡು ಬಿಸಿ ಉಗುರು ಬೆಚ್ಚಿಗೆ ಬಿಸಿ ಮಾಡಿ ನಾವು ಮನೆಯಲ್ಲಿ ಸಬ್ಬಕ್ಕಿ ಅಥವಾ ಸಾಬುದಾನಿಯನ್ನ ಪಾಯಸ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ಅದನ್ನ ಆ ಸಬ್ಬಕ್ಕಿಯಿಂದ ನಾವು ಪುಡಿಯನ್ನ ಮಾಡಿಕೊಂಡು, ಈಗ 1 ಲೀಟರ್ ಜ್ಯೂಸ್ ಇದೆ ಅಂತಂದ್ರೆ ಒಂದು 5 ಗ್ರಾಂ ಅಷ್ಟು ಸಬ್ಬಕ್ಕಿ ಪುಡಿಯನ್ನ ತಗೊಂಡು ಉಗುರು ಬೆಚ್ಚಿಗಿನ ನೀರಿನಲ್ಲಿ ಹಾಕಿ ಮಿಶ್ರಣ ಮಾಡಬೇಕು. ಅವಾಗ ಅದು ಪೇಸ್ಟ್ ರೀತಿ ಆಗುತ್ತೆ. ಆ ಪೇಸ್ಟ್ನ ಈ ಹಣ್ಣಿನ ರಸಕ್ಕೆ ಹಾಕಿ ನಾವು ಮಿಶ್ರಣ ಮಾಡಿ 1 ತಾಸು ಅಥವಾ 2 ತಾಸು ಬಿಟ್ಟುಬಿಡ್ತು ಅಂತಂದ್ರೆ ಬಾಟ್ಲಿಗಳಲ್ಲಿ ಮೇಲ್ಗಡೆ ಭಾಗ ಸಂಪೂರ್ಣವಾಗಿ ಸ್ವಚ್ಛವಾಗಿರುವಂತಹ ಯಾವುದೇ ಉಗುರು ಇಲ್ಲದೆ ಇರುವಂತಹ ಜ್ಯೂಸ್ ಇರುತ್ತೆ, ಕೆಳಭಾಗದಲ್ಲಿ ಉಗುರು ಇರುವಂತಹ ಜ್ಯೂಸ್ ಇರುತ್ತೆ. ನಿಧಾನವಾಗಿ ಅದನ್ನ ಬಸ್ಕೊಂಡು ಬಾಟ್ಲಿನಲ್ಲಿ ಹಾಕಿ ನಾವು ಇಟ್ಕೋತು ಅಂತಂದ್ರೆ ಸುಮಾರು 3-4 ತಿಂಗಳು ಯಾವುದೇ ರೀತಿಯಾಗಿ ಕೆಡದನ್ನೇ ಉಪಯೋಗಿಸ್ಕೋಬೇಕು, ಇಟ್ಕೋಬಹುದು. ಬೇಕು ಅಂದಾಗ ಅದಕ್ಕೆ ನಾವು ಸಕ್ಕರೆಯನ್ನ ಸೇರಿಸಿ ಜ್ಯೂಸ್ ತರ ನಾವು ಉಪಯೋಗಿಸ್ಕೋಬಹುದು. ಇವತ್ತು ಮಾರುಕಟ್ಟೆನಲ್ಲಿ ಏನು ಅಂತಂದ್ರೆ ಹಣ್ಣಿನ ಪಾನೀಯಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಇಲ್ಲಿ ನಾವು ಒಂದು ರೀತಿಯಾದಂತಹ ಪಾನೀಯ ಅಂದ್ರೆ ಸ್ಕ್ವಾಶ್ ಅಂತ ಕರಿತೀವಿ ಅಥವಾ ಶರಬತ್ತು ಅಂತ ಕರಿತೀವಿ, ಅದನ್ನ ಮಾಡಿ ಇಟ್ಕೋಬಹುದು. ಇದರದ ಒಂದು ವಿಶೇಷತೆ ಏನು ಅಂತಂದ್ರೆ ಇದು 3-4 ತಿಂಗಳವರೆಗೆ ಕಾಲ ಕೆಡದೇ ಇಡಬಹುದು. ಜೊತೆಗೆ ಯಾರಾದರೂ ಅತಿಥಿಗಳು ಮನೆಗಳಿಗೆ ಬಂದಾಗ ಬೇಕು ಅಂತಂದ್ರೆ ಕೇವಲ ನೀರನ್ನ ಮಿಶ್ರಣ ಮಾಡಿ ನಾವು ನೀಡಬಹುದು. ಯಾವ ರೀತಿ ಮಾಡಬೇಕು, ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಏನು ಅಂತಂದ್ರೆ, ನಮಗೆ ಒಗ್ಗರು ತೆಗೆದಿರುವಂತಹ ಹಣ್ಣಿನ ರಸ 1 ಲೀಟರ್, ಸಕ್ಕರೆ 1 ಕೆಜಿ 800 ಗ್ರಾಮು, 1 ಲೀಟರ್ ನೀರು, ನಿಂಬು ಉಪ್ಪು 12 ಗ್ರಾಮು. ಇದು ಕೆಡದೇ ಇರಲಿ ಅಂದ್ಬಿಟ್ಟು ಸಂರಕ್ಷಕವಾಗಿ ಪೊಟಾಷಿಯಂ ಮೆಟಾಬೈಸಲ್ಫೇಟ್ ಅಥವಾ KMS ಅಂತ ಕರಿತೀವಿ, ಅದು 600 ಮಿಲಿಗ್ರಾಮು, ಅಥವಾ ಸೋಡಿಯಂ ಬೆಂಜೋಯೇಟ್ ಅಂತ ಸಿಗುತ್ತೆ, ಅದು 1 ಗ್ರಾಮ್ ಅಷ್ಟು ಬೇಕಾಗುತ್ತೆ. ಮಾಡುವಂತ ವಿಧಾನ ಹೇಗೆ ಅಂತಂದ್ರೆ, ಮೊದಲು ಹಣ್ಣಿನ ರಸವನ್ನು ತೆಗೆದು ಇಟ್ಕೊಂಡು ಇನ್ನೊಂದು ಪಾತ್ರೆನಲ್ಲಿ ಸಕ್ಕರೆ ದ್ರಾವಣವನ್ನ ನಾವು ಮಾಡ್ಕೋಬೇಕಾಗುತ್ತೆ. ನೀರಿಗೆ ಸಕ್ಕರೆಯನ್ನ ಹಾಕಿ ಕರಗಿಸ್ಕೋಬೇಕು. ಇಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಇರೋದ್ರಿಂದ ಸುಲಭವಾಗಿ ಕರಗದಿಲ್ಲ. ಅದಕ್ಕೆ ಸ್ವಲ್ಪ ಬಿಸಿಯನ್ನ ಮಾಡ್ತು ಅಂತಂದ್ರೆ ಸಕ್ಕರೆ ಸಂಪೂರ್ಣವಾಗಿ ಕರಗುತ್ತೆ. ಕರಗಿಸ್ಕೋಬೇಕಾದ್ರೆ ಅದನ್ನ ಸಕ್ಕರೆಯನ್ನ ನಾವು ತಿರುಗಿಸ್ತಾ ಇರಬೇಕು, ಇಲ್ಲ ಅಂತಂದ್ರೆ ಕೆಳಭಾಗದಲ್ಲಿ ಶಾಖ ಜಾಸ್ತಿಯಾಗಿ ಅದು ತಳ ಹಿಡಿಯುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಆವಾಗ ಸಕ್ಕರೆ ತಳ ಹಿಡಿತು ಅಂತಂದ್ರೆ ಕಂದು ಬಣ್ಣಕ್ಕೆ ಬಂತು ಅಂತಂದ್ರೆ ಅದು ಕಹಿ ರುಚಿಯನ್ನ ನೀಡುತ್ತೆ. ಹಾಗಾಗಿ ಸಂಪೂರ್ಣ ತಿರುಗಿಸ್ಕೊಳ್ತಾ ಬಿಸಿ ಮಾಡಬೇಕು. ಸಂಪೂರ್ಣ ಸಕ್ಕರೆ ಕರಗಾದ್ಮೇಲೆ ಅದಕ್ಕೆ ನಿಂಬೆ ಉಪ್ಪುವನ್ನ ಹಾಕಿ ಕರಗಿಸ್ಕೋಬೇಕು. ಅದನ್ನ ಈ ಸಕ್ಕರೆ ದ್ರಾವಣವನ್ನ ನಾವು ಬಟ್ಟಿನಲ್ಲಿ ಸೋಸಿ ಇಟ್ಕೊಂಡ ನಂತರ ಅದಕ್ಕೆ ಹಣ್ಣಿನ ರಸವನ್ನ ಮಿಶ್ರಣ ಮಾಡಬೇಕು. ಹಣ್ಣಿನ ರಸವನ್ನ ಮಿಶ್ರಣ ಮಾಡಿ ಆದ್ಮೇಲೆ ಈಗ ಶರಬತ್ತು ಅಥವಾ ಸ್ಕ್ವಾಶು ಸಿದ್ಧ ಆಯಿತು. ಆದರೆ ಇದು ಕೆಡದೇ ಇರಬೇಕು ಅಂತಂದ್ರೆ ಆಹಾರ ಸಂರಕ್ಷಕಗಳಾದಂತಹ KMS ಅಥವಾ ಸೋಡಿಯಂ ಬೆಂಜೋಯೇಟ್ ಅನ್ನ ಸೇರಿಸಬೇಕು. ಈ ಆಹಾರ ಸಂರಕ್ಷಕಗಳನ್ನ ನೇರವಾಗಿ ನಾವು ಈ ಶರಬತ್ತಿಗೆ ಹಾಕಬಾರದು. ಯಾಕೆ ಹಾಕಿದ್ರೆ ಅವು ತಳಭಾಗಕ್ಕೆ ಹೋಗಿ ಕುತ್ಕೊಳ್ಳುತ್ತೆ, ಬೇಗ ಕರಗೋದಿಲ್ಲ. ಅದು ಕರಗಿ ಸಂಪೂರ್ಣವಾಗಿ ಅದು ತನ್ನ ಕೆಲಸವನ್ನು ಮಾಡೋಷ್ಟೊಳಗೆ ಆ ಹಣ್ಣಿನ ಶರಬತ್ತು ಹಾಳಾಗ್ತಾ ಹೋಗುತ್ತೆ. ಹಾಗಾಗಿ ನಾವು ಒಂದು ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪ ಪ್ರಮಾಣದ ಶರಬತ್ತನ್ನು ತಗೊಂಡು ಅದರಲ್ಲಿ ಈ ಸಂರಕ್ಷಕಗಳನ್ನ ಹಾಕಿ ಕರಗಿಸ್ಕೊಂಡು ಸಂಪೂರ್ಣ ಕರಗಿದ ನಂತರ ಇದನ್ನ ಉಳಿದ ಹಣ್ಣಿನ ಶರಬತ್ತಿಗೆ ಹಾಕಿ ಮಿಶ್ರಣ ಮಾಡಿ ಇಡಬೇಕು. ಸಂಪೂರ್ಣ ಮಿಶ್ರಣ ಮಾಡಾದ್ಮೇಲೆ ತಕ್ಷಣವೇ ನಾವು ಪೆಟ್ ಬಾಟಲ್ಸ್ ಅಂತ ಕರಿತೀವಿ. ಅದರಲ್ಲಿ ನಾವು ಹಾಕಿ ನಾವು ಬಿರುಟೆನ ಹಾಕಿ ಇಟ್ಟು ಅಂತಂದ್ರೆ ಸಾಮಾನ್ಯ ವಾತಾವರಣದಲ್ಲಿ 3 ತಿಂಗಳ ಕಾಲ ಕೆಡದೇ ಇಟ್ಕೋಬಹುದು. ಅವಶ್ಯಕತೆ ಇದ್ದಾಗ 1 ಪ್ರಮಾಣ ಈ ಶರಬತ್ತಿಗೆ 3 ಪ್ರಮಾಣದಷ್ಟು ತಣ್ಣಗಿರುವಂತಹ ನೀರನ್ನ ಬೆರೆಸಿ ಉಪಯೋಗವನ್ನ ಮಾಡಬೇಕು. ಈ ರಾಸಾಯನಿಕಗಳನ್ನು ಹೇಳಿದ್ರಲ್ಲ, ಬೆಂಜೋಯೇಟ್ ಅಂದ್ರೆ KMS, ಇವು ಆರೋಗ್ಯದ ಮೇಲೆ ಏನು ದುಷ್ಪರಿಣಾಮ ಬೀರಲ್ಲ? ಈ ಪೊಟಾಷಿಯಂ ಮೆಟಾಬೈಸಲ್ಫೇಟ್ ಅಥವಾ ಸೋಡಿಯಂ ಬೆಂಜೋಯೇಟ್ ಅಂತ ಏನು ಆಹಾರ ಸಂರಕ್ಷಕಗಳನ್ನ ಉಪಯೋಗಿಸ್ತಾ ಇದೀವಲ್ಲ, ಇದು ಆಹಾರಗಳು ಕೆಡದೇ ಇರಲಿ ಅಂತಂದ್ಬಿಟ್ಟು ಉಪಯೋಗಿಸುವಂತ ಆಹಾರ ಸಂರಕ್ಷಕಗಳು. ಪ್ರಪಂಚದಾದ್ಯಂತ ಇದನ್ನ ಉಪಯೋಗಿಸ್ಲಿಕ್ಕೆ ಅಂತನ್ಬಿಟ್ಟು ಅನುಮತಿಯನ್ನ ನೀಡಿದ್ದಾರೆ. ಆದರೆ ಗಮನಿಸಬೇಕಾದಂಥ ಅಂಶ ಏನಂದರೆ, ಒಂದೊಂದು ಪದಾರ್ಥಕ್ಕೆ ಇಷ್ಟೇ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು ಅನ್ನೋ ಒಂದು ನಿಯಮ ಇದೆ. ಅದನ್ನು ನಾವು ಅರಿತುಕೊಂಡು ಅಷ್ಟೇ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು. ಆರೋಗ್ಯದ ಮೇಲೆ ಯಾವುದೇ ರೀತಿಯಾದಂಥ ದುಷ್ಪರಿಣಾಮ ಇರೋದಿಲ್ಲ. ಈ ಶರ್ಬತ್ ಮಾಡಲಿಕ್ಕೆ ಈ ತಂತ್ರಜ್ಞಾನ ಬಳಸಬೇಕು. ಅಲ್ಲಿ ನೀವು ಸಕ್ಕರೆ ಹೇಳ್ತೀರಿ, ಎಲ್ಲನೂ ಹೇಳ್ತೀರಿ. ಹಾಗಾಗಿ ಸಕ್ಕರೆ ಕಾಯಿಲೆ ಇರುವಂತಹ ಜನರಿಂದ ಕುಡಿಲಿಕ್ಕೆ ಆಗೋದಿಲ್ಲ. ಆದರೆ ಈ ರಾ ಇರುತ್ತೆ, ಕಚ್ಚಾ ಅಂದ್ರೆ ಗಿಡದಿಂದ ಬಿಡಿಸಿದ ತಕ್ಷಣ ಹಣ್ಣು, ಅದನ್ನೇ ತಿನ್ಬಹುದಲ್ಲ? ಹೌದು, ಹಾಗೇನೆ ಉಪಯೋಗಿಸ್ಕೋಬಹುದು. ಅಂದ್ರೆ ಹಣ್ಣಿನ ರಸದಲ್ಲಿ ಏನೇನು ಸಕ್ಕರೆ ಇರುತ್ತೆ, ಸಕ್ಕರೆ ಅಂಶ ಇರುತ್ತಲ್ಲ, ಹಾಗೇನೆ ತಿನ್ಬಹುದು. ಅದರಿಂದ ಯಾವುದೇ ರೀತಿಯಂತ ದುಷ್ಪರಿಣಾಮ ಏನಿಲ್ಲ. ಅಕಸ್ಮಾತ್ ಈಗ ಸಕ್ಕರೆ ಕಾಯಿಲೆ ಇತ್ತು ಅಂತಂದ್ರೆ ಅವರು ಬೆಲ್ಲವನ್ನ ಬೆರೆಸ್ಕೊಂಡು ಕೂಡ ಇದನ್ನ ಉಪಯೋಗಿಸ್ಬೋದು. ಆದ್ರೆ ನಾವು ಮಾರುಕಟ್ಟೆ ದೃಷ್ಟಿಯಿಂದ ನೋಡಿದ್ವಿ ಅಂತಂದಾಗ ಇದಕ್ಕೆ ನಾವು ಸಕ್ಕರೆಯನ್ನೇ ಬೆರೆಸಬೇಕಾಗುತ್ತೆ. ಮನೆಯಲ್ಲಿ ನಮಗೆ ಬೇಕಾಗಿತ್ತು ಅಂತ ಹೇಳಿದ್ರೆ ಬೆಲ್ಲನೂ ಬೆರೆಸಬಹುದು. ಹೌದು, ರುಚಿಗೆ ಏನು ಸಮಸ್ಯೆ ಆಗಲ್ಲ, ರುಚಿಗೆ ಏನು ಸಮಸ್ಯೆ ಇಲ್ಲ. ಈ ಗೋಡಂಬಿ ಹಣ್ಣಿನಲ್ಲಿ ಇನ್ನೂ ಒಂದು ಪದಾರ್ಥವನ್ನ ಮಾಡಬಹುದು, ಅದು ಜಾಮ್ ಅಂತ ಅಂದ್ಬಿಟ್ಟು. ಅದನ್ನ ನಾವು ಮಾಡಲಿಕ್ಕೆ ಏನು ಬೇಕು, ಏನ್ ಮಾಡಬೇಕು ಅಂತಂದ್ರೆ, ಮೊದಲು ಕುಕ್ಕರ್ನಲ್ಲಿ ಈ ಹಣ್ಣುಗಳನ್ನ ಹಾಕಿ ಒಂದು 3 ವಿಷಲ್ ಬರುವಷ್ಟು ಬೇಯಿಸ್ಕೋಬೇಕು. ಅದಾದ್ಮೇಲೆ ತೆಗೆದು ಮಿಕ್ಸಿಗಳನ್ನೇ ಹಾಕೊಂಡು ರುಬ್ಕೋಬೇಕು. ರುಬ್ಕೊಂಡು ಆದ ನಂತರ 1 ಕೆಜಿ ಹಣ್ಣಿನ ತಿರುಳಿಗೆ ಸುಮಾರು 700 ರಿಂದ 750 ಗ್ರಾಂ ನಷ್ಟು ಸಕ್ಕರೆಯನ್ನ ಮಿಶ್ರಣವನ್ನ ಮಾಡಬೇಕು. ಮಿಶ್ರಣ ಮಾಡಿ ಅದನ್ನ ಕುದಿಸ್ತಾ ಹೋಗ್ಬೇಕು. ಪ್ರಾರಂಭದಲ್ಲಿ ನಾವು ಕುದಿಸ್ತಾ ಇರಬೇಕಾದ್ರೆ ಅದು ನಾವು ಒಂದು ಸೌಟಿನಿಂದ ನಾವು ಕುದಿಯುವನ್ನ ಮಿಶ್ರಣವನ್ನ ಇಳಿಬಿಡ್ತು ಅಂತಂದ್ರೆ ನೀರು ತರ ಅದು ಬೀಳ್ತಾ ಇರುತ್ತೆ. ಅದು ಕುದಿಸ್ತಾ ಕುದಿಸ್ತಾ ಅದರಲ್ಲಿರುವಂತ ನೀರಿನ ಅಂಶ ಎಲ್ಲವೂ ಆವಿಯಾಗಿ ಹೋಗಿ ಅನಂತರ ಗಟ್ಟಿಯಾಗ್ತಾ ಹೋಗುತ್ತೆ. ಎಲ್ಲಿವರೆಗೂ ಕುದಿಸ್ಬೇಕು ಅಂದ್ರೆ ಆ ಸೌಟ್ನಲ್ಲಿ ಆ ಮಿಶ್ರಣ ಕುದಿಯುವಂತ ಮಿಶ್ರಣವನ್ನು ತಗೊಂಡು ಸ್ವಲ್ಪ ತಣ್ಣಗೆ ಮಾಡಿ ಅದನ್ನ ಇಳಿಬಿಡ್ತು ಅಂದ್ರೆ ಅದು ಒಂದು ಶೀಟ್ ತರ ಬೀಳ್ಬೇಕು, ಗಟ್ಟಿ ಗಟ್ಟಿಯಾಗಿ ಬೀಳ್ಬೇಕು. ಆ ಹಂತದಲ್ಲಿ ನಾವು ಅದನ್ನ ಅಲ್ಲಿವರೆಗೂ ಕುದಿಸ್ಬೇಕು. ಯಾವಾಗ ಆ ಹಂತ ತಲುಪ್ತಲ್ಲ ಅವಾಗ ಆ ಮಿಶ್ರಣಕ್ಕೆ 1 ಗ್ರಾಂ ಅಷ್ಟು ನಿಂಬೆ ಉಪ್ಪನ್ನು ಹಾಕಿ ಮಿಶ್ರಣ ಮಾಡಿ 1 ನಿಮಿಷಗಳ ಕಾಲ ಕುದಿಸ್ಬೇಕು. ಅದಾದ ನಂತರ ಕುದಿಸೋದನ್ನ ನಿಲ್ಲಿಸಿ ಬಿಸಿ ಇರಬೇಕಾದ್ರೆ ಸ್ವಚ್ಛವಾಗಿರುವಂತಹ ಬಾಟ್ಲುಗಳಿಗೆ ತುಂಬಿ ಇಟ್ಕೋತು ಅಂತಂದ್ರೆ ಯಾವುದೇ ರೀತಿಯಾದಂತಹ ಸಾಮಾನ್ಯ ವಾತಾವರಣದಲ್ಲಿ ಶೇಖರಣೆ ಮಾಡಬಹುದು. ಯಾವುದೇ ರೆಫ್ರಿಜರೇಟರ್ನ ಅವಶ್ಯಕತೆ ಇರೋದಿಲ್ಲ. ಕನಿಷ್ಠ ಅಂದ್ರೂ 6 ತಿಂಗಳ ಕಾಲ ಇದನ್ನ ಶೇಖರಣೆ ಮಾಡಬಹುದು. ಅವಶ್ಯಕತೆ ಇದ್ದಾಗ ಬ್ರೆಡ್ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ ಎಲ್ಲವೂ ಕೂಡ ಉಪಯೋಗಿಸಬಹುದು. ಇಷ್ಟು ಗೋಡಂಬಿ ಅಲ್ಲಿ ಇರ್ತಕ್ಕಂಥ ಹಣ್ಣನ್ನು ಹೇಗೆ ಬಳಸ್ಕೋಬಹುದು ಅನ್ನೋ ನಿಟ್ಟಿನೊಳಗೆ ಮಾಹಿತಿಯನ್ನು ಕೊಟ್ಟರೆ. ಈಗ ಅನಾನಸ್ ಕೂಡ ಈ ಪ್ರದೇಶದಲ್ಲಿ ಅತ್ಯಂತ ಪ್ರಮುಖವಾದ ಬೆಳೆ. ಈ ಬೆಳೆ ಉತ್ಪನ್ನದಲ್ಲಿ ಬರ್ತಕ್ಕಂಥ ಯಾವ ಭಾಗವನ್ನು ಮತ್ತು ಹೇಗೆ ಸಂಸ್ಕರಣೆ ಮಾಡಬೇಕು ಮತ್ತು ಯಾಕೆ ಮಾಡಬೇಕು ಇದನ್ನ ಸ್ವಲ್ಪ ತಿಳಿಸಿ. ಉತ್ತರ ಕನ್ನಡದಲ್ಲಿ ಒಂದು ಮುಖ್ಯವಾದ ಬೆಳೆ ಅನಾನಸು. ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ಬಂದ ನಂತರ ಅಥವಾ ಇತ್ತೀಚಿನ ದಿನಗಳಲ್ಲಿ ಇದನ್ನ ಮಾರುಕಟ್ಟೆ ಮಾಡೋದು ತುಂಬಾನೇ ಸಮಸ್ಯೆ ಎದುರಾಗಿದೆ. ಇಂಥ ಸಂದರ್ಭದಲ್ಲಿ ನಾವು ಈ ಅನಾನಸ್ನಿಂದ ಸುಲಭವಾಗಿ ಆಸ್ಮೋಡ್ರಿಯೇಟೆಡ್ ಸ್ಲೈಸಸ್ ಅಂತ ಹೇಳ್ತೀವಿ, ಅಂದರೆ ಹಣ್ಣಿನ ಸ್ಲೈಸ್ಗಳನ್ನ ಮಾಡಿಕೊಂಡು ಅದನ್ನು ಒಣಗಿಸಿ ಕಾಪಾಡಿ ಇಟ್ಕೋಬಹುದು. ಇವತ್ತು ಮಾರುಕಟ್ಟೆನಲ್ಲಿ ಕೂಡ ಅದಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ಮಾಡುವಂಥ ವಿಧಾನ ಮತ್ತು ಇದಕ್ಕೆ ಯಾವ ಸಾಮಗ್ರಿಗಳು ಬೇಕು ಅಂತಂತಂದರೆ, ಮೊದಲು ನಾವು ಹಣ್ಣುಗಳನ್ನ ತಗೋಬೇಕು. ತೀರಾ ಕಾಯಿ ಇರಬಾರ್ದು, ತೀರಾ ಕಳ್ತು ಹೋಗಿರುವಂಥದ್ದು, ತೀರಾ ಮಾಗಿರುವಂಥ ಹಣ್ಣುಗಳನ್ನ ತಗೋಬಾರ್ದು. ಹಣ್ಣುಗಳು ಅಂದರೆ ಕಾಯಿಗಳು ಹಣ್ಣಾಗಿದ್ದು ಗಟ್ಟಿಯಾಗಿ ಇರಬೇಕು. ಅದನ್ನು ತಗೊಂಡು ಅದರ ಮೇಲ್ಭಾಗ ಇರುವಂಥ ಸಿಪ್ಪೆಯನ್ನು ಒರೆದು ತೆಗಿಬೇಕು. ಸಂಪೂರ್ಣ ಕಂದು ಕಂದು ಕಣ್ಣುಗಳು ಏನಿರುತ್ತಲ್ಲ ಅವೆಲ್ಲವೂ ಹೋಗುವಾಗೆ ಅದನ್ನು ಸಿಪ್ಪೆಯನ್ನು ಒರೆದು ತೆಗಿಬೇಕು. ತೆಗೆದಾದ ನಂತರ ಮಧ್ಯಭಾಗದಲ್ಲಿ ದಿಂಡು ಇರುತ್ತೆ, ಅಂದರೆ ತುಂಬ ಗಟ್ಟಿಯಾದಂಥ ರಸ, ಸ್ವಲ್ಪ ನಾರು ಇರುವಂಥದ್ದು, ರಸ ಕಡಿಮೆ ಇರುವಂಥ ಒಂದು ದಿಂಡು ಇರುತ್ತೆ, ಅದನ್ನು ತೆಗಿಬೇಕು. ತೆಗಿಲಿಕ್ಕೆ ಸುಲಭವಾಗಿ ವಿಧಾನ ಏನು ಅಂತಂದರೆ, ಒಂದು ಸ್ಟೀಲ್ದು ಪೈಪ್ನ ತಗೊಂಡು, ಒಂದು ಮೊಣಕೈ ಉದ್ದ ಅಷ್ಟು ಸ್ಟೀಲ್ ಪೈಪ್ ತಗೊಂಡು ಒಂದು ಭಾಗವನ್ನು ಸ್ವಲ್ಪ ಚೂಪಾಗಿ ಮಾಡ್ಕೋಬೇಕು. ಚೂಪಾಗಿ ಮಾಡಿಕೊಂಡು ಈ ಹಣ್ಣನ್ನು ನಾವು ನೇರವಾಗಿ ಇಟ್ಟು ಮಧ್ಯಭಾಗಕ್ಕೆ ಆ ಪೈಪನ್ನು ತುರುಕ್ಬಿಟ್ಟು ಎಳಿತು ಅಂತಂದರೆ ಆ ದಿಂಡು ಸುಲಭವಾಗಿ ಬೇರೆ ಆಗುತ್ತೆ. ಅದಾದ ನಂತರ ಉಳಿದ ಭಾಗದ ಹಣ್ಣನ್ನು ನಾವು ಸುಮಾರು ಒಂದು 10 ಮಿಲಿಮೀಟರ್ ಗಾತ್ರಕ್ಕೆ ಕತ್ತರಿಸ್ಕೊಂಡು ಸ್ಲೈಸ್ ಥರ ಮಾಡ್ಕೋಬೇಕು. ಈಗ ಅವು ರಿಂಗ್ ರಿಂಗ್ ರಿಂಗ್ ಥರ ಆಗುತ್ತೆ. ಈಗ ನಮ್ಮ ಹತ್ರ ಸುಮಾರು ಒಂದು 3 ಕೆಜಿಯಷ್ಟು ಆ ರೀತಿಯಾದಂಥ ಒಂದು ಹಣ್ಣು ಇದೆ ಅಂತಂದರೆ, ನಮಗೆ ಬೇಕಾಗಿರುವಂಥ ಸಾಮಗ್ರಿಗಳು ಏನು ಅಂದರೆ, 1.5 ಕೆಜಿಯಷ್ಟು ಸಕ್ಕರೆ ಬೇಕಾಗುತ್ತೆ, 1.5 ಲೀಟ್ರಷ್ಟು ನೀರು, 9 ಗ್ರಾಮಷ್ಟು ನಿಂಬೆ ಅರ್ಕ ಅಥವಾ ನಿಂಬು ಉಪ್ಪು, KMS ಆಹಾರ ಸಂರಕ್ಷಕ 3 ಗ್ರಾಮಷ್ಟು ಬೇಕಾಗುತ್ತೆ. ಈಗ ಯಾವ ಹೇಗೆ ನಾವು ಅದನ್ನು ಒಣಗಿಸುವಂಥ ಸ್ಲೈಸಸ್ನ ಮಾಡಬಹುದು ಅಂತಂದರೆ, ಮೊದಲು ನಾವು ನೀರಿನಲ್ಲಿ ಸಕ್ಕರೆಯನ್ನು ಹಾಕಿ ಕರಗಿಸ್ಕೋಬೇಕು. ಕರಗಿಸ್ಕೊಂಡ ನಂತರ ಅದಕ್ಕೆ ನಿಂಬು ಉಪ್ಪನ್ನು ಹಾಕಿ ಮಿಶ್ರಣ ಮಾಡಿ ಕರಗಿಸ್ಕೋಬೇಕು. ಈ ಕರಗಿದಂಥ ಸಕ್ಕರೆ ದ್ರಾವಣದಲ್ಲಿ ಅನಾನಸ್ ಸ್ಲೈಸ್ಗಳನ್ನ ಹಾಕಬೇಕು. ಹಾಕಿ ಒಂದು 5 ನಿಮಿಷ ಅದನ್ನು ಕುದಿಸಬೇಕು. 5 ನಿಮಿಷ ಕುದಿಸಿದ ನಂತರ ಅದನ್ನು ಕುದಿಸಿ ನಿಲ್ಲಿಸಬೇಕು. ಆ ಹಣ್ಣು ಮತ್ತು ಸಕ್ಕರೆ ದ್ರಾವಣಕ್ಕೆ ಮಿಶ್ರಣ ಏನಿರುತ್ತಲ್ಲ ಅದಕ್ಕೆ ಈ KMS ಪುಡಿಯನ್ನು ಹಾಕಿ ಕರಗಿಸ್ಬೇಕು. ಕರಗಿಸ್ಬಿಟ್ಟು ಒಂದು 15 ನಿಮಿಷ ಹಾಗೇನೆ ಈ ಹಣ್ಣಿನ ಸ್ಲೈಸಸ್ಗಳನ್ನ ಸಕ್ಕರೆ ದ್ರಾವಣದಲ್ಲಿ ಬಿಟ್ಬಿಡ್ಬೇಕು. 15 ನಿಮಿಷ ಆದಮೇಲೆ ಆ ಸಕ್ಕರೆ ದ್ರಾವಣದಿಂದ ಆ ಸ್ಲೈಸಸ್ನ ಹೊರಗಡೆ ತಗೊಂಡು ಅದನ್ನ ಒಣಗಲಿಕ್ಕೆ ಹಾಕ್ಬೇಕು. ಒಂದು 5 ನಮ್ಮ ಹತ್ರ ಡ್ರೈಯರ್ಗಳು ಇತ್ತು ಅಂದ್ರೆ ಸುಮಾರು 60°C 55-60°C ಒಂದು 5-6 ತಾಸು ಅದನ್ನ ಡ್ರೈ ಮಾಡಾದ್ಮೇಲೆ ಅದನ್ನ ಪ್ಯಾಕಿಂಗ್ ಮಾಡಿ ಇಟ್ಕೋಬಹುದು. ಕನಿಷ್ಠ ಅಂದ್ರೆ 3 ತಿಂಗಳು ಇದು ಕೆಡೋದಿಲ್ಲ. ಮಾರುಕಟ್ಟೆನಲ್ಲಿ ಇವತ್ತು ಹೆಚ್ಚಿನ ಬೇಡಿಕೆ ಇದೆ. ಸಿರ್ಸಿ ಮಾರುಕಟ್ಟೆಯಲ್ಲಿ ಕೂಡ ಇದು ಲಭ್ಯತೆ ಇದೆ. ಜೊತೆಗೆ ಇನ್ನೊಂದು ಏನು ಅಂತಂದ್ರೆ, ನಾವು ಹಣ್ಣಿನ ಸ್ಲೈಸಸ್ಗಳನ್ನ ಸಕ್ಕರೆ ದ್ರಾವಣದಿಂದ ತೆಗೆದ್ಮೇಲೆ ನಮಗೆ ಸಕ್ಕರೆ ದ್ರಾವಣ ಉಳಿಯುತ್ತೆ. ಆ ಸಕ್ಕರೆ ದ್ರಾವಣಕ್ಕೆ ನಾವು ಅನಾನಸ್ನ ಜ್ಯೂಸ್ನ ಅಂದ್ರೆ ಫ್ರೆಶ್ ಜ್ಯೂಸ್ನ ಅದನ್ನ ಹಾಕಿ ನಾವು ಪಾನೀಯಗಳನ್ನ ಕೂಡ ಮಾಡಿಟ್ಕೊಳ್ತೀವಿ ಅಂತಂದ್ರೆ ನಮಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ, ಹೆಚ್ಚಿನ ಲಾಭವನ್ನ ಪಡಿಬಹುದು. ಇಷ್ಟು ಅನಾನಸ್ ಬಗ್ಗೆ ಆಯ್ತು. ಇನ್ನೊಂದು ಅರಿಶಿನ ಕೂಡ ಈ ಭಾಗದಲ್ಲಿ ಅನೇಕ ರೈತರು ಉಪ ಬೆಳೆಯಾಗಿ ಬೆಳೀತಾರೆ, ಮುಖ್ಯ ಬೆಳೆಯಾಗಿನೂ ಬೆಳೀತಾರೆ. ಹೇಳಿ, ಇಲ್ಲಿ ಏನೇನು ಮಾಡಬಹುದು? ಅರಿಶಿನ ಅಂತಂದಾಗ ಮುಖ್ಯವಾಗಿ ನಾವು ಅದರಿಂದ ಪುಡಿಯನ್ನ ಮಾಡ್ತೀವಿ. ಈಗ ನಾವು ಸಾಮಾನ್ಯವಾಗಿ ರೈತರು ಪುಡಿಯನ್ನ ಯಾವ ರೀತಿ ತಯಾರಿಸ್ತಾರೆ ಅಂತಂದ್ರೆ, ಅರಿಶಿನ ಕೊನೆಗಳನ್ನ ನಾವು ಕಟಾವು ಭೂಮಿಯಿಂದ ತೆಗೆದು ಕಟಾವು ಮಾಡಾದ್ಮೇಲೆ ಅದನ್ನ ನಾವು ತೊಳಿತೀವಿ. ತೊಳೆದಾದ್ಮೇಲೆ ಬಿಸಿ ನೀರಿನಲ್ಲಿ ಹಾಕಿ ಅದನ್ನ ಬೇಯಿಸ್ತೀವಿ. ಬೇಯಿಸಿ ಅದನ್ನ ಒಣಗಿಸ್ತೀವಿ. ಒಣಗಿಸಾದ್ಮೇಲೆ ಅದನ್ನೆಲ್ಲನೂ ಉಜ್ಜಿ ಆಮೇಲೆ ಅದನ್ನ ಕುಟ್ಟಿ ಪುಡಿ ಮಾಡ್ತೀವಿ. ಇದರಿಂದ ಏನಾಗುತ್ತೆ ಅಂತಂದ್ರೆ, ಆ ಪುಡಿಯನ್ನ ಮಾಡಲಿಕ್ಕೆ ಬಹಳಷ್ಟು ದಿನ ತಗೊಳುತ್ತೆ, ತಿಂಗಳಾನುಗಟ್ಟಲೆ ಸಮಯವನ್ನ ತಗೊಳುತ್ತೆ. ಆದ್ರೆ ಒಂದು ಹೊಸ ತಂತ್ರಜ್ಞಾನ ಇದೆ. ಆ ತಂತ್ರಜ್ಞಾನದಲ್ಲಿ ಈ ಪುಡಿ ಒಣಗಿಸ್ಲಿಕ್ಕೆ ನಮ್ಗೆ ಸುಮಾರು ಎಷ್ಟು ಒಂದು 25 ದಿನಗಳು ಏನೇನು ಬೇಕಲ್ಲ ಅದನ್ನ ನಾವು ಕಡಿಮೆ ಮಾಡಿ ಕೇವಲ 8-12 ತಾಸಿನಲ್ಲೇ ಒಣಗುವಂತ ಪ್ರಕ್ರಿಯೆ ಮುಗಿಯುತ್ತೆ. ಒಂದು 2-3 ದಿವಸದಲ್ಲೇ ಸಂಪೂರ್ಣವಾಗಿ ನಾವು ಉತ್ತಮ ಗುಣಮಟ್ಟದ ಅರಿಶಿನ ಪುಡಿಯನ್ನ ತಯಾರಿಸಬಹುದು. ಯಾವ ರೀತಿ ಮಾಡಬೇಕು ಅಂತಂದ್ರೆ, ನಾವು ಅರಿಶಿಣವನ್ನು ಕೊಯ್ಲು ಮಾಡಾದ್ಮೇಲೆ ನೀರಿನಲ್ಲಿ ಸ್ವಚ್ಛವಾಗಿ ತೊಳಿಬೇಕಾಗುತ್ತೆ, ಮಣ್ಣು ಅಂಶ ಎಲ್ಲವೂ ಹೋಗ್ಲಿಕ್ಕೆ. ಸುಮಾರು ಒಂದು 100 kg ನಮ್ಮ ಹತ್ರ ಕೊನೆಗಳು ಇದಾವೆ ಅಂತಂದ್ರೆ ಸುಮಾರು 200 ಲೀಟರ್ ನೀರು ಬೇಕಾಗುತ್ತೆ. ಆ ನೀರಿನಲ್ಲಿ ಸ್ವಚ್ಛವಾಗಿ ಅದನ್ನ ತೊಳೆದಾದ್ಮೇಲೆ ಈ ಸ್ಲೈಸರ್ಸ್ ಅಂತ ಬರ್ತವೆ, ಅಂದ್ರೆ ನಾವು ಸಣ್ಣ ಸಣ್ಣಗೆ ಅದನ್ನ ಸ್ಲೈಸ್ಗಳಾಗಿ ಮಾಡ್ಕೋಬೇಕು. ಇವತ್ತು ಸ್ಲೈಸರ್ಸ್ಗಳು ಇದನ್ನ ನಾವು ಶುಂಠಿನ ಸ್ಲೈಸ್ ಮಾಡಿ ಒಣಗಿಸ್ಲಿಕ್ಕೂ ಕೂಡ ಉಪಯೋಗಿಸ್ತೀವಿ. ಕೆಲವೊಂದು ಹೋಟೆಲ್ಗಳಲ್ಲಿ ಈರುಳ್ಳಿ ಕತ್ತರಿಸ್ಲಿಕ್ಕೂ ಉಪಯೋಗಿಸ್ತೇವೆ. ಸುಮಾರು 10-15 ಸಾವಿರ ರೂಪಾಯಿ ವೆಚ್ಚದಲ್ಲಿ ಸ್ಲೈಸರ್ಗಳು ಸಿಗುತ್ತೆ. ಆ ಮಿಷಿನ್ನಲ್ಲಿ ಹಾಕಿ ಈ ಗೊನೆಗಳನ್ನ ಅಥವಾ ಮನೆಯಲ್ಲಿ ಸ್ಲೈಸ್ ಮಾಡ್ಕೋಬಹುದು, ಅಥವಾ ಮನೆಯಲ್ಲಿ ಚಾಕುಗಳನ್ನ ತಗೊಂಡು ಬೇಕಾದ್ರೆ ಕತ್ತರಿಸ್ಬಿಟ್ಟು ಸಣ್ಣ ಸಣ್ಣದಾಗಿ ಸ್ಲೈಸ್ ಅನ್ನ ಮಾಡ್ಕೋಬೇಕು. ಮಾಡಾದ್ಮೇಲೆ ನಾವು ಡ್ರೈಯರ್ಗಳು ಇತ್ತು ಅಂದ್ರೆ ಡ್ರೈಯರ್ನಲ್ಲಿ ಹಾಕಿ ಒಂದು 60°C ಒಂದು 8-12 ತಾಸು ಒಣಗಿಸಿದ್ರೆ ಸಾಕು. ಅಥವಾ ಬಿಸಿಲಿನಲ್ಲಿ ಒಣಗಿಸ್ತೀವಿ ಅಂತಂದ್ರೆ ಒಂದು 2-3 ದಿವಸ ಒಣಗಿಸಬೇಕಾಗುತ್ತೆ. ಒಣಗಿಸಾದ್ಮೇಲೆ ಅದನ್ನ ನಾವು ಮಿಲ್ನಲ್ಲಿ ಹಾಕಿಸ್ಕೋತು ಅಂದ್ರೆ ಸಂಪೂರ್ಣವಾಗಿ ಅದು ಒಳ್ಳೆ ಗುಣಮಟ್ಟದ ಪುಡಿ ಆಗುತ್ತೆ. ಈ ಅರಿಶಿನದಲ್ಲಿ ಮುಖ್ಯವಾಗಿ ಹಳದಿ ಬಣ್ಣ ಅಂತ ಹೇಳಿ, ಅದು ಈ ಕರ್ಕಮಿನ್ ಅನ್ನೋ ಒಂದು ಒಂದು ಅಂಶದಿಂದ ಆ ಹಳದಿ ಬಣ್ಣಕ್ಕಿರುತ್ತೆ. ಈ ರೀತಿ ನಾವು ಏನು ಸುಧಾರಿತ ವಿಧಾನದಲ್ಲಿ ಮಾಡಿದಾಗ ಕರ್ಕಮಿನ್ ಅಂಶ ಸುಮಾರು 25% ಇರುತ್ತೆ. ತುಂಬಾ ಗಾಢವಾದಂತ ಬಣ್ಣದ ಅರಿಶಿನ ಪುಡಿ ಸಿಗುತ್ತೆ. ಮತ್ತೆ ರೈತರಿಗೆ ಆ ವೆಚ್ಚ ಆಗ್ಬೋದು, ಮತ್ತೆ ಸಮಯ ಏನಾಗುತ್ತೆ, ಬಹಳಷ್ಟು ಉಳಿತಾಯ ಆಗುತ್ತೆ. ಆದ್ರಿಂದ ಈ ರೀತಿ ವಿಧಾನದಿಂದ ಅರಿಶಿನ ಪುಡಿಯನ್ನ ಮಾಡ್ಕೊಂಡ್ರೆ ಉತ್ತಮ ಗುಣಮಟ್ಟದ ಅರಿಶಿನ ಪುಡಿ ಸಿಗುತ್ತೆ. ಒಟ್ಟಾರೆ ಇಷ್ಟು ನಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ ಅದು ಪ್ರಸ್ತುತ ಸಂದರ್ಭದೊಳಗೆ ಏನೆಲ್ಲ ಸಂಸ್ಕರಣಾ ವಿಧಾನಗಳು ಬಂದವು, ಅವುಗಳನ್ನು ಮಾಡೋದ್ರಿಂದ ನಮ್ಮ ಮನೆಗಾಗ್ಬೋದು ಅಥವಾ ಮಾರಾಟಕ್ಕೂ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ಸಮರ್ಪಕವಾಗಿ ಮಾಡಿ ಪ್ಯಾಕ್ ಮಾಡಿ ಮಾರಾಟ ಮಾಡೋದ್ರಿಂದ ಅನುಕೂಲ ಆಗುತ್ತೆ, ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ. ಡಾಕ್ಟರ್ ಚಂದನ್ ಅವರೇ, ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ತೆ. ಪ್ರಮುಖ ತೋಟಗಾರಿಕೆ ಉತ್ಪನ್ನಗಳ ಸಂಸ್ಕರಣೆ ಕುರಿತು ಶಿರಸಿ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಕೊಯ್ಲೋತ್ತರ ತಂತ್ರಜ್ಞಾನ ವಿಭಾಗದ ತಜ್ಞ ಹಾಗೂ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಚಂದನ್ ಕೆ ಅವರೊಡನೆ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು HB ರಾಮಡಿಗಿ. ಈಗ ರೈತರಿಗೆ ಸಲಹೆಗಳು. ಭೂರಹಿತ ಕೃಷಿಕರಿಗೆ ಜೇನು ಸಾಕಾಣಿಕೆಯು ಇತ್ತೀಚಿನ ದಿನಗಳಲ್ಲಿ ಆದಾಯ ತರುವಂತಹ ಉದ್ದಿಮೆಯಾಗಿದ್ದು, ಜೇನು ಸಾಕಾಣಿಕೆಯನ್ನು ಆಸಕ್ತಿಯಿಂದ ಶ್ರಮವಹಿಸಿ ಚಟುವಟಿಕೆ ಆರಂಭಿಸಿದರೆ ಹೆಚ್ಚುವರಿಯಾಗಿ ಮೂಲ ಆದಾಯವನ್ನು ಹೆಚ್ಚಿಸಬಹುದಾಗಿದೆ. ಜೇನು ಸಾಕಾಣಿಕೆಯಿಂದ ರೈತರ ಹೊಲ, ತೋಟ ಮತ್ತು ಗದ್ದೆಗಳಲ್ಲಿ ನೈಸರ್ಗಿಕ ಪರಾಗಸ್ಪರ್ಶ ಕ್ರಿಯೆಯು ಹೆಚ್ಚಾಗುವುದರಿಂದ ಬೆಳೆಯಲ್ಲಿನ ಇಳುವರಿ ಹೆಚ್ಚುತ್ತದೆ. ನಂತರ ಜೇನುತುಪ್ಪದ ಉತ್ಪಾದನೆಯಿಂದ ರೈತರು ಮತ್ತಷ್ಟು ಹೆಚ್ಚುವರಿಯಾಗಿ ಆದಾಯ ಸಂಪಾದಿಸಬಹುದು. ಜೇನು ಸಾಕಾಣಿಕೆಗೆ ಸೂಕ್ತವಾದ ತಳಿ ಏಪಿಸ್ ಮೆಲ್ಲಿಪೆರಾ ಜಾತಿಯ ಜೇನುನೊಣ. ಜೇನು ಕೃಷಿಗೆ ಕಂಟಕವಾದ ಕೀಟಗಳು ಕೂಡ ಇವೆ. ಅವುಗಳಲ್ಲಿ ಜೇನುಮೇಣದ ಹಿರಿಯ ಪತಂಗ. ಈ ಕೀಟವು ಪ್ರಪಂಚದ ಎಲ್ಲಾ ಭಾಗಗಳಲ್ಲೂ ಕಂಡುಬರುತ್ತಿದ್ದು, ಜೇನುಗೂಡುಗಳ ಮೇಲೆ ಆಕ್ರಮಣ ಮಾಡಿ ಜೇನು ಮತ್ತು ಮೇಣದಿಂದ ನಿರ್ಮಿಸಲ್ಪಟ್ಟ ಗೂಡುಗಳಿಗೆ ತೀವ್ರವಾದ ಹಾನಿಯನ್ನ ಉಂಟುಮಾಡುತ್ತೆ. ವರ್ಷದ ಎಲ್ಲ ಋತುಮಾನಗಳಲ್ಲಿ ಇದರ ಬಾಧೆಯನ್ನ ಗುರುತಿಸಬಹುದು. ಜುಲೈಯಿಂದ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಿಂದ ಡಿಸೆಂಬರ್ ಮಾಸಿಕದಲ್ಲಿ ಈ ಕೀಟಬಾಧೆಯು ಹೆಚ್ಚಾಗಿರುತ್ತದೆ. ರೈತರಿಗೆ ಸಲಹೆ ಪ್ರಸಾರವಾಯಿತು. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೇಳುಗರೆ, ನಾಳೆ ಸಂಜೆ 6:50 ಬೇಸಾಯ ರಂಗ ಕಾರ್ಯಕ್ರಮದಲ್ಲಿ ಜೇನು ಸಾಕಾಣಿಕೆ ಈ ವಿಷಯವಾಗಿ ಸಿದ್ದಾಪುರದ ಮಾರುತಿ ನಾಗುಬೋರ್ಗರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಿಸಲಿದ್ದಾರೆ ಎಚ್ಬಿ ರಾಮಡಿಗಿ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ, ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 7:20. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ. ಬೆಳೆಗಳ ಉತ್ಪಾದನೆಯಲ್ಲಿ ನೂವಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ನೂವಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ನೂವಲ್ಗಿ ದ್ರಾವಣ ರೈತರ ಕಲ್ಯಾಣ, ಎಲ್ಲ ಬೆಳೆಗಳಿಗೆ ಕೊಡಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನುವಾಲ್ಗಿ, ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವಿದು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ನುವಾಲ್ಗಿ ನುವಾಲ್ಗಿ ರೈತ ಬಾಂಧವರೇ ನಮಸ್ತೆ. ನನ್ನ ಹೆಸರು ಶ್ರೀರಾಮ್ ಎನ್ನಾರ್ ಅಂತ. ನಾನು ಹಾಸನ ತಾಲೂಕು ಗೌಡ್ಗೆರೆ ಗ್ರಾಮದಲ್ಲಿ ವಾಸ ಆಗಿರೋದು. ನಾನೀಗ ಏಲಕ್ಕಿ ಕೃಷಿ ಮಾಡ್ತಾ ಇದ್ದೀನಿ. ನಾನೀಗ ನೋಲ್ಗಿ ಬಳಸ್ತಾ ಇರೋದ್ರಿಂದ ತುಂಬಾ ಉಪಯೋಗ ಆಗ್ತಿದೆ. ಅದು ಚಿಕ್ಕದ್ರಿಂದಾನು ನೋಲ್ಗಿ ಸ್ಪ್ರೇ ಕೊಡ್ತಾ ಇದೀವಿ. ತುಂಬಾ ಬೆಳವಣಿಗೆ ಕಾಣ್ತಾ ಇದೆ. ಆಗ್ಲೇ ಫಸ್ಲಿಗ್ ಬಂದಿದೆ, ಆಗ್ಲೇ ಹೂ ಆಗ್ತಾ ಇರೋದ್ರಿಂದ ಇನ್ನ ಕೊಡ್ತಾ ಇದ್ದೀನಿ. ನಿನ್ ನೋಲ್ಗಿನ ತುಂಬಾ ಇಂಪ್ರೂವ್ ಆಗ್ತಾ ಇದೆ. ನಮ್ಮ ತಾತ ನಮ್ಮ ತಂದೆಯವರು ಎಲ್ರೂ ಈ ಕೃಷಿಯಿಂದಾನೆ ಮುಂದ್ ಬರ್ತಾ ಇರೋದು, ನಾನು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಓದನ್ನ ಮಧ್ಯದಲ್ಲೇ ನಿಲ್ಸಿ ಕೃಷಿಗ್ ಬಂದಿದ್ದೀನಿ. ನನಗೆ ನನ್ನ ತೋಟ ಅಂದ್ರೆ ತುಂಬಾ ಖುಷಿ. ನಮ್ ತಾತನ ಹೆಸರು ಶ್ರೀನಿವಾಸ ಅಯ್ಯಂಗಾರ್ ಅಂತ. ಅವರು 87 ತನಕ ಅವ್ರು ಇರೋ ತನಕನು ತುಂಬಾ ಶ್ರಮ ವಹಿಸಿ ತೋಟದಲ್ಲಿ ಕೆಲಸ ಮಾಡ್ತಿದ್ರು. ನಮ್ ತಂದೆನು ಕೂಡ ರಂಗನಾಥ್ ಅಂತ ತುಂಬಾ ಕೆಲಸ ಮಾಡಿ ಮುಂದಕ್ ಬಂದಿದ್ದಾರೆ. ನನಗೂ ಇದೇ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಆಸೆ ಇದೆ. ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ನೋಲ್ಗಿ ಬಳಸೋದ್ರಿಂದ ತುಂಬಾ ಉಪಯೋಗ ಇದೆ. ನೋಲ್ಗಿನ ಎಲ್ಲಾ ಬೆಳೆಗಳಿಗೂ ಬಳಸ್ಬೋದು. ತುಂಬಾ ಉಪಯೋಗಗಳನ್ನ ನಾವಂತೂ ಕಾಣ್ತಾ ಇದೀವಿ. ಎಲ್ರು ಬಳಸಿ ಉಪಯೋಗಗಳನ್ನ ಪಡೀರಿ. ನನ್ನ ಸಂಖ್ಯೆ 6361315968. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 6361315968.

ಗೊಂಡ ಸಮುದಾಯದ ಹಾಡುಗಳು. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಭಟ್ಕಳದ ಕಟಗಾರಿಕೊಪ್ಪದ ಮಾಸ್ತಮ್ಮ ಮಾಸ್ತಿ ಗೊಂಡ ಹಾಗೂ ಸಂಗಡಿಗರಿಂದ ಗೊಂಡ ಸಮುದಾಯದ